ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಗೆ ಹೋಗೋಣ. ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ವಿವರ ಈ ಕುರಿತು ಇಂದು ಭಾಗವಹಿಸುತ್ತಿದ್ದಾರೆ ಚಿತ್ತಾಪುರ ತಾಲೂಕಿನ ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧಿಕಾರಿಗಳಾದ ಅನಿಲ್ ರಾಠೋಡ್, ಶಿಕ್ಷಣ ಮಾಹಿತಿ ಹಾಗೂ ಸಂವಹನ ಜಿಲ್ಲಾ ಸಂಯೋಜಕರಾದ ಸಿದ್ದರಾಮ್ ಕೇರೂರ್ ನಡೆಸಿಕೊಡುತ್ತಾರೆ. ಸಂಗಮೇಶ್ ನರೇಗಾ ಯೋಜನೆಯಡಿ ಬರುವ ವೈಯಕ್ತಿಕ ಕಾಮಗಾರಿಗಳ ಕುರಿತು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ. ಕಾಯಕ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾಯಕ ಶಕ್ತಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತ್ತಾಪುರ ತಾಲೂಕಿನ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಅನಿಲ್ ರಾಠೋಡ್ ಸರ್ ಜಾಯಿನ್ ಆಗ್ತಾರೆ ನಮ್ಮನ್ನ. ಈಗ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಇಸಿ ಸಂಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿದ್ದರಾಮ್ ಕೆರೂರ್ ಸರ್ ಇದ್ದಾರೆ. ಕಾರ್ಯಕ್ರಮ ಆರಂಭ ಮಾಡ್ತಿದ್ದೀವಿ. ಮೊದಲಿಗೆ ಸಿದ್ದರಾಮ್ ಸರ್ ಹೇಳಿ, ಇವತ್ತು ನರೇಗಾ ಹಬ್ಬ, ಯಾವ ಕಾರಣಕ್ಕೆ ನಾವು ಇವತ್ತು ನರೇಗಾ ಹಬ್ಬ ಆಚರಣೆ ಮಾಡ್ತೀವಿ ಸರ್? ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಜಾರಿಗೆ ಬಂದ ದಿವಸ ಸರ್ ಇದು. ಗ್ರಾಮ ಮಟ್ಟದಲ್ಲಿ ಫಸ್ಟ್ ಈಗ ಜಾರಿಗೆ ಬಂದಿರುವುದು 5 ಜಿಲ್ಲೆಗಳಲ್ಲಿ. ಹಾ ಸರ್, ಯಾವ್ದ್ಯಾವ್ದು ಸರ್ ಅದು? ಅದು ನಮ್ಮ ಜಿಲ್ಲೆಯಲ್ಲಿ 5, ನಮ್ಮ ರಾಜ್ಯದಲ್ಲಿ 5 ಜಿಲ್ಲೆಯಲ್ಲಿ, ಅದು ಕಲಬುರಗಿಯಲ್ಲಿ ಕೂಡ ಫಸ್ಟ್ ಅನುಷ್ಠಾನ ಆಗಿದೆ ಸರ್. ಇದೇ ದಿವಸ ಜಾರಿಗೆ ಆಗಿದೆ ಸರ್. ನರೇಗಾ ಹಬ್ಬ ನಿಮಿತ್ತವಾಗಿ ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳಾಗಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಏನ ಆಯೋಜನೆ? ಇದಕ್ಕೆ ಇನ್ನೊಂದು ಏನಂತಾರೆ ಸರ್, ನರೇಗಾ ಹಬ್ಬ ಅಂತೂ ಆಚರಿಸ್ತಾರೆ, ನರೇಗಾ ದಿವಸ ಅಂತೂ ಆಚರಿಸ್ತಾರೆ. ಕೂಲಿ ಕಾರ್ಮಿಕರಿಗೆ ಇದೊಂದು ವಿಶೇಷವಾದ ದಿನ ಅಂತ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ, ನಮ್ಮ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಸರ್. ಇದು ಆ ಕಾರ್ಯಕ್ರಮದಲ್ಲಿ 100 ದಿವಸ ಪೂರೈಸಿದ ಮಾನವ ದಿನ ಪೂರೈಸಿದ ಕೂಲಿ ಕಾರ್ಮಿಕರಿಗೆ ಸನ್ಮಾನ ಮಾಡೋದಾಯ್ತು, ಮತ್ತ ಆರೋಗ್ಯ ತಪಾಸಣೆ ಶಿಬಿರ ಮಾಡೋದಾಯ್ತು, ಈ ಶ್ರಮ ಕಾರ್ಡ್ಗಳು ವಿತರಣೆ ಮಾಡುವ ಮೂಲಕ ನಮ್ಮ ನರೇಗಾ ಕ್ಯಾಲೆಂಡರ್ಗಳು ಡೈರಿಗಳು ಎಲ್ಲ ಬಿಡುಗಡೆ ಮಾಡೋದು, ಸನ್ಮಾನ ಪ್ರಶಸ್ತಿ ಅದು ಎಲ್ಲ ಕಾರ್ಯಕ್ರಮಗಳು ಈ ನರೇಗಾ ಹಬ್ಬ ದಿವಸ ಮಾಡ್ತಾರೆ ಸರ್. ಆಯ್ತು ಸರ್. ಇವಾಗ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನರೇಗಾ ಯೋಜನೆ ಅಡಿಯಲ್ಲಿ ಯಾವೆಲ್ಲ ವೈಯಕ್ತಿಕ ಕಾಮಗಾರಿಗಳು ಬರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀವಿ ಸರ್. ಈಗ ನಮ್ಮ ಕೇಳುಗ ಬಾಂಧವರಿಗೆ, ರೈತ ಬಾಂಧವರಿಗೆ ಹೇಳೋದಾದ್ರೆ, ವೈಯಕ್ತಿಕ ಕಾಮಗಾರಿಗಳ ಪಟ್ಟಿಯಲ್ಲಿ ಏನೆಲ್ಲ ವಿವರಗಳಿದೆ ಸರ್, ಯಾವೆಲ್ಲ ಕಾಮಗಾರಿಗಳಿವೆ? ವೈಯಕ್ತಿಕ ಕಾಮಗಾರಿಗಳ ಪಟ್ಟಿಯಲ್ಲಿ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳು ಜಾಸ್ತಿ ಇದೆ ಸರ್. ಅದರಲ್ಲಿ ನಾವು ಕುರಿ ಶೆಡ್ಡು, ಕೋಳಿ ಶೆಡ್ಡು, ದನ ಶೆಡ್ಡು, ಮತ್ತ ತೋಟಗಾರಿಕೆ ಕಾಮಗಾರಿಗಳು, ರೇಷ್ಮೆ ಕಾಮಗಾರಿಗಳು, ಕೃಷಿ ಅರಣ್ಯ ಕಾಮಗಾರಿಗಳು, ಕೃಷಿ ಕಾಮಗಾರಿಗಳು, ಬದು ನಿರ್ಮಾಣ, ಕೃಷಿ ಹುಂಡ, ಎರೆಹುಳ ಘಟಕ, ಬಚ್ಚಲಗುಂಡಿ, ಈರುಳ್ಳಿ ಶೇಖರಣೆ ಘಟಕ, ಇಂಥ ಹಲವಾರು ಕಾರ್ಯಕ್ರಮಗಳು, ಪೌಷ್ಟಿಕ ಕೈ ತೋಟ ವೈಯಕ್ತಿಕವಾಗಿ ಮಾಡ್ಕೋಬಹುದು. ಅವ್ರವ್ರ ಹಿತ್ತಲಲ್ಲಿ ಜಾಗ ಇದ್ರೆ ವೈಯಕ್ತಿಕ ಪೌಷ್ಟಿಕ ಕೈ ತೋಟ ಭೀ ಅವ್ರು ಮಾಡ್ಕೋಬಹುದು. ಇಂಥ ಹಲವಾರು ಕಾರ್ಯಕ್ರಮಗಳು ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ ಲಾಭ ಆಗ್ತಾ ಇದೆ ಸರ್. ಈಗ ವೈಯಕ್ತಿಕ ಕಾಮಗಾರಿಗಳ ಅಡಿಯಲ್ಲಿ ನಾನು ಲಾಭ ಪಡಿಬೇಕಾದ್ರೆ ನಾನು ಏನ್ ಮಾಡ್ಬೇಕು ಸರ್? ನಾನೊಬ್ಬ ರೈತ ಅನ್ಕೊಳ್ಳಿ, ನೀವು ಫಸ್ಟ್ ಈ ಕಾಮಗಾರಿಗಳನ್ನು ತೆಗೆದಬೇಕಾದ್ರೆ ನೀವು ಸಣ್ಣ ರೈತರು, ಅತಿ ಸಣ್ಣ ರೈತರು ಇರಬೇಕು. ಪರಿಶಿಷ್ಟ ಅರ್ಹತೆ ಅಂದ್ರೆ ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟು ಜನಾಂಗ, ಮತ್ತೆ ಬಿಪಿಎಲ್ ಕಾರ್ಡ್ದವರು, ಮಹಿಳಾ ಪ್ರಧಾನ ಕುಟುಂಬ, ಆ ಕುಟುಂಬವನ್ನು ಮಹಿಳೆಯರೇ ಆರ್ಥಿಕವಾಗಿ ಅವ್ರದಿಂದ ನಡೀತಾ ಇರಬೇಕು ಆ ಕುಟುಂಬ. ಅಂತ ಮಹಿಳಾ ಪ್ರಧಾನ ಕುಟುಂಬ, ಭೂ ಸುಧಾರಣಾ ಫಲಾನುಭವಿಗಳು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ ಫಲಾನುಭವಿಗಳು, ಸಣ್ಣ ಅತಿ ಸಣ್ಣ ರೈತರು, ಇವೆಲ್ಲ ವೈಯಕ್ತಿಕ ಫಲಾನುಭವಿ ನರೇಗಾ ಯೋಜನೆ ಅಡಿ ತಗೋಬೇಕಾದ್ರೆ ಇವೆಲ್ಲ ಮಾಡಬಹುದು ಸರ್. ಈಗ ವಿಶೇಷವಾಗಿ ರೈತರ ಜಮೀನಿನಲ್ಲಿ ವೈಯಕ್ತಿಕವಾಗಿ ಮಾಡಬಹುದಾದಂತ ಕಾಮಗಾರಿಗಳು ಯಾವ್ಯಾವ ಸರ್? ರೈತರ ಜಮೀನಿನಲ್ಲಿ ಮಾಡಬೇಕಾದ ಬದು ನಿರ್ಮಾಣ, ಕೃಷಿ ಹುಂಡ, ತೋಟಗಾರಿಕೆ ಕಾಮಗಾರಿಗಳು, ರೇಷ್ಮೆ ಕೃಷಿ, ಈ ರೀತಿ ಎರೆಹುಳ ಘಟಕ, ಈ ರೀತಿ ರೈತರ ಹೊಲದಲ್ಲಿ ನಾವು ನರೇಗಾ ಯೋಜನೆಯಡಿ ಕಾಮಗಾರಿಗಳು ಕೈಗೊಳ್ಳಬಹುದು ಸರ್. ಅದೇ ಈಗ ಒಬ್ಬ ರೈತ ಇವೆಲ್ಲ ಕಾಮಗಾರಿಗಳು ಮಾಡಬೇಕಾದ್ರೆ ಮುಖ್ಯವಾಗಿ ಅವರು ಯಾರನ್ನ ಭೇಟಿ ಮಾಡಬೇಕು ಸರ್? ಈಗ ಒಬ್ಬ ರೈತ ನಂಬಲ್ಲಿ ನರೇಗಾ ಯೋಜನೆ ಲಾಭ ತಗೋಬೇಕಾದ್ರೆ ಫಸ್ಟ್ ಈಗ ಅವರು ಜಾಬ್ ಕಾರ್ಡ್ ಹೊಂದಿರ್ಬೇಕು ಸರ್. ಜಾಬ್ ಕಾರ್ಡ್ ಇದ್ದಿಲ್ಲ ಅಂದ್ರೆ ನಮ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಫಾರ್ಮ್ ನಂಬರ್ 1 ಅಂತ ಬರುತ್ತೆ, ಅದು ಒಂದು ಭರ್ತಿ ಮಾಡಿ ಅವ್ರ ಫೋಟೋ, ಅವ್ರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅವ್ರ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟರೆ ನಂಬಲ್ಲಿ ಜಾಬ್ ಕಾರ್ಡ್ ಕೊಡ್ತಾರೆ ಸರ್. ಆ ಜಾಬ್ ಕಾರ್ಡ್ ಇದ್ರೆ ಮಾತ್ರ ಇವೆಲ್ಲ ಕೆಲಸ ತೆಗೆದುಕೊಳ್ಬಹುದು, ಕೂಲಿ ಕೆಲಸ ಭೀ ಮಾಡಬಹುದು. ಇವಾಗ ಜಾಬ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ ಸರ್, ಮುಂದೆ ಅವ್ರು ಏನ್ ಮಾಡ್ಬೇಕು ಸರ್? ಅವ್ರ ಜಾಬ್ ಕಾರ್ಡ್ ಇದೆ ಅಂದ್ರೆ ಅವ್ರ ವೈಯಕ್ತಿಕ ಫಲ ತಗೋಬೇಕಾದ್ರೆ ಅವ್ರ ನಂಬಲ್ಲಿ ಗ್ರಾಮ ಸಭಾ ನಡೀತೆ ಸರ್. ಅಕ್ಟೋಬರ್ 2 ವರ್ಷನಾಗ 2 ಸರಿ ಗ್ರಾಮ ಸಭಾ ಆಗುತ್ತೆ. ಆ ಗ್ರಾಮ ಸಭಾದಾಗ ಹೋಗಿ ನಂಗೆ ವೈಯಕ್ತಿಕ ಕೆಲಸ ಇಂತ, ನಾನು ಹೊಲದಲ್ಲಿ ನಾ ಇದು ಮಾಡ್ಕೋಬೇಕಲ್ಲ ತಿನ್ನಿ ಅಂತ ಕೆಲಸ ಇದು ಇಟ್ಕೊಳ್ಳಿ ಅಂತ ಹೇಳ್ಬೇಕು. ಮೌಖಿಕವಾಗಿ ಹೇಳ್ಬೋದು ಸರ್, ಒಂದು ಅರ್ಜಿ ಮುಖಾಂತರ ಗ್ರಾಮ ಪಂಚಾಯತಿಗೆ ತಿಳಿಸಿದ್ರೆ. ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳೋದು ಅತಿ ಮುಖ್ಯ ಅಲ್ವಾ ಸರ್? ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳೋದು ಅತಿ ಮುಖ್ಯ. ಆ ಸಭೆಯಲ್ಲಿ ನನಗೆ ಬೇಕಾದಂತಹ ವೈಯಕ್ತಿಕ ಕಾಮಗಾರಿಗಳ ಒಂದಕ್ಕಿಂತ ಹೆಚ್ಚು ಪಟ್ಟಿನ ಕೊಡಬಹುದು, ತಗೋಬಹುದು ತಗೋಬಹುದು. ಬಟ್ ಇಲ್ಲಿ ಲಿಮಿಟ್ ಏನಿದೆ ಸರ್, 2.5 ಲಕ್ಷ ಮೀರ್ಬಾರ್ದವ್ರು ಜೀವಿತಾವಧಿಯಲ್ಲಿ, ಅವರ ಜೀವಿತಾವಧಿಯಲ್ಲಿ 2.5 ಲಕ್ಷ ಮೀರ್ಬಾರ್ದು ಸರ್. 2 ಕೆಲಸ 3 ಕೆಲಸ ತಗೋಬಹುದು, 2.5 ಲಕ್ಷ ಮೀರ್ಬಾರ್ದವ್ರು. ಈಗ ಒಬ್ಬ ಫಲಾನುಭವಿಗೆ ಈ ವರ್ಷ ಕೊಟ್ಟಿದ್ರೆ ಮುಂದಿನ ಫಲಾನು ಮತ್ತೊಬ್ಬರಿಗೆ ಅನುಕೂಲ ಆಗುತ್ತೆ ಹಾಗೆ ಆ ರೀತಿ. ಇದು ಮಿತಿ ವಾರ್ಷಿಕ ಮಿತಿ ಇಲ್ಲ ಸರ್? ಇದು ವಾರ್ಷಿಕ ಮಿತಿ ಇಲ್ಲ, ಅವರ ಜೀವಿತಾವಧಿಯಲ್ಲಿ ಎಲ್ಲ ಕಾಮಗಾರಿಗಳ ವೆಚ್ಚ 2.5 ಲಕ್ಷ ಯಾವ ರೀತಿ ಇದೆ ಸರ್? ಮತ್ತೆ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಿಗೆ ಬರೋದಾದ್ರೆ ಏನೆಲ್ಲ ಬೆಳೆಗಳನ್ನ ಬೆಳ್ಕೋಬಹುದು ಸರ್? ವೈಯಕ್ತಿಕ ರೈತರು ಅವ್ರ ತೋಟಗಾರಿಕೆ ನೀರಾವರಿ ಅವ್ರ ಬಳಿ ನೀರಿನ ವ್ಯವಸ್ಥೆ ಇದ್ರೆ ಅವ್ರ ಮಾವು, ನುಗ್ಗೆ, ಪೇರು, ತೆಂಗು, ಹುಣಸೆ, ಕರಿಬೇವು, ಬಾಳೆ, ಸಪೋಟ, ದಾಳಿಂಬೆ, ರೇಷ್ಮೆ, ಇಂಥವೆಲ್ಲ ಹಲವಾರು ಕೆಲಸಗಳು ಅವರು ಮಾಡ್ಕೋಬಹುದು ಸರ್ ತೋಟಗಾರಿಕೆ ಕೆಲಸಗಳು. ನಮ್ಮ ಕೇಳುಗರಿಗೆ ಇನ್ನೊಂದ್ಸರ್ತಿ ನಮ್ಮ ಫೋನ್ ನಂಬರ್ ಅನ್ನು ಹೇಳ್ಬಿಡೋಣ, ನಮ್ಮ ಸಂಖ್ಯೆಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 2959986 2959987 ನಮ್ಮ ಎಸ್ ಟಿ ಡಿ ಕೋಡ್ ಸಂಖ್ಯೆ 0844-72. ಇವತ್ತೊಂದು ವಿಶೇಷ ದಿನ ಅನ್ಬಹುದು ಸರ್, ಇವತ್ತು ನಮ್ಮ ನೇರ ಫೋನಿನ ಕಾರ್ಯಕ್ರಮ ಮತ್ತೆ ಜೊತೆಗೆ ನರೇಗಾ ಹಬ್ಬ ಇರೋದ್ರಿಂದ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡಿಸ್ತೀರಾ ಸರ್? ಎಲ್ಲಾ ಕೂಲಿ ಕಾರ್ಮಿಕರಿಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಏನ್ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಹುಮ್ಮಸದ ದಿವಸ ಇವತ್ತು ಹಬ್ಬದ ದಿವಸ ಸರ್ ಇವತ್ತು. ಆ ರೀತಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿತ್ತು. ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೀ ನಮ್ಮ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮ ಪಂಚಾಯತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ನರೇಗಾ ಹಬ್ಬವನ್ನು ಆಚರಣೆ ಮಾಡಿದ್ರು. ಕೂಲಿ ಕಾರ್ಮಿಕರ ಜೊತೆ ಜೊತೆಯಲ್ಲಿ ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು ಸರ್ ಇವತ್ತು ಯಾವ ಕಾರ್ಯಕ್ರಮದಲ್ಲಿ ಸಿಇಒ ಸಾಹೇಬ್ರು ಏನೆಲ್ಲ ಮಾತಾಡಿದ್ರು ಸರ್, ಯಾವೆಲ್ಲ ಉತ್ತೇಜನ? ನರೇಗಾ ಹಬ್ಬದ ಕಾರ್ಯಕ್ರಮದಲ್ಲಿ ಇವತ್ತು ಸಿಇಒ ಸರ್ ಇಂಗಳಗಿ ಗ್ರಾಮ ಪಂಚಾಯತಿ ಚಿತ್ತಾಪುರ ತಾಲೂಕಿನ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅಂತ ವಿವರವಾಗಿ ಹೇಳಿದ್ರು. ನಮ್ಗೆ 70 ಲಕ್ಷ ಮಾನವ ದಿನಗಳು ಗುರಿ ಇತ್ತು. ಅದ್ರಾಗ 52 ಲಕ್ಷ ಈಗಾಗಲೇ ಸಾಧನೆ ಮಾಡಿದ್ವಿ. 74.66% ಗುರಿ ಸಾಧನೆ ಆಗಿದೆ. ಅದರಲ್ಲಿ ಪರಿಶಿಷ್ಟ ಜಾತಿದ 11 ಲಕ್ಷ, ಪರಿಶಿಷ್ಟ ಪಂಗಡದವರಿಗೆ 76,000, ಮತ್ತು ಮಹಿಳೆಯರಿಗೆ ವಿಶೇಷವಾಗಿ 27 ಲಕ್ಷ ಮಾನವ ದಿನ ಸೃಜನೆ ಆಗಿದೆ ಎಂದು ತಿಳಿಸಿದ್ರು ಸರ್. ಅದೇ ರೀತಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮಹಿಳಾ ಕಾಯಕೋತ್ಸವ ಅಭಿಯಾನವನ್ನು ಮಾಡಲಾಗುತ್ತಿದೆ. ಅದರಿಂದ ಪ್ರಸ್ತುತ 52.34% ಸಾಧನೆ ಇದೆ ಎಂದು ತಿಳಿಸಿದರು ಸರ್. ಆಯ್ತು ಸರ್, ಈಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಚಿತ್ತಾಪುರ ತಾಲೂಕಿನ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಅನಿಲ್ ರಾಠೋಡ್ ಸರ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಇವಾಗ ಹೇಳಿ ಸರ್, ವೈಯಕ್ತಿಕ ಕಾಮಗಾರಿಗಳ ವಿವರವನ್ನು ನಾವಿವತ್ತು ತಿಳಿಸ್ಪಡ್ತಾ ಇದ್ದೀವಿ ನಮ್ಮ ರೈತ ಬಾಂಧವರಿಗೆ. ನರೇಗಾ ಯೋಜನೆ ಅಡಿಯಲ್ಲಿ ಯಾವೆಲ್ಲ ವೈಯಕ್ತಿಕ ಕಾಮಗಾರಿಗಳನ್ನು ತಗೋಬಹುದು ಅಂತ, ತೋಟಗಾರಿಕಾ ಇಲಾಖೆಯಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ವೈಯಕ್ತಿಕ ಕಾಮಗಾರಿಗಳನ್ನು ತಗೋಬಹುದು ಸರ್? ಸರ್, ನನ್ನ ಹೆಸರು ಅನಿಲ್ ರಾಠೋಡ್ ಅಂತ, ಸಹಾಯಕ ತೋಟಗಾರಿಕಾ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕಾಳಗಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ಹೆಚ್ಚಿರುವುದು. ನಾವು ನಮ್ಮಲ್ಲಿ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮಷಿನ್ ಅನ್ನೋ ಒಂದು ಯೋಜನೆಯನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಿದೀವಿ ಸರ್. ಅದರಲ್ಲಿ ಎಲ್ಲಾ ತರದ ಹಣ್ಣು ಬೆಳೆಗಳ ಒಂದು ಪ್ರದೇಶ ವಿಸ್ತರಣೆ ಮಾಡ್ತೇವೆ. ಅದು ನಾವು ವೈಯಕ್ತಿಕ ಫಲಾನುಭವಿಗೆ ಕೊಡೋ ಸರ್. ಅದು ಅದರಲ್ಲಿ ಬಾಳೆ ಇರುತ್ತೆ ಸರ್, ಮತ್ತೆ ತರಕಾರಿಗೆಲ್ಲ ಇರುತ್ತೆ ಸರ್, ಮಾವು ಇದೆ ಸರ್, ಮತ್ತೆ ನಮ್ಮ ಇದು ಜಾಂಪಲ್ ಅಂತಾರ ಇಲ್ಲ ಇಲ್ಲಿ ಬೇರು, ಅದಕ್ಕೆಲ್ಲ ನಾವು ಸಹಾಯಧನ ಕೊಡ್ತೀವಿ ಸರ್. ಇಂತಿಷ್ಟು ಹೆಕ್ಟರ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಅದಾದ ನಂತರ ಬಿಡಿ ಹೂಗಳಿಗೂ ನಮ್ಮಲ್ಲಿ ನಾವು ಸಹಾಯಧನವನ್ನು ಧರಿಸ್ಕೊಡ್ತೇವೆ ಸರ್. ಇದಾದ ನಂತರ ನಮ್ಮಲ್ಲಿ ಅದೇ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ವೈಯಕ್ತಿಕ ಕೃಷಿ ಹೊಂಡಗಳನ್ನು ಕೊಡ್ತೇವೆ ಸರ್. ಸಮುದಾಯ ಕೃಷಿ ಹೊಂಡನೂ ಇರುತ್ತೆ, ಆದರೆ ನಾವು ಇವತ್ತು ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ವೈಯಕ್ತಿಕ ಕೃಷಿ ಹೊಂಡ ಇರತ್ತೆ ಸರ್. ಅದಕ್ಕೆ ನಾವು ತೋಟಗಾರಿಕೆ ಬೆಳೆ ಬೆಳೆದಿರಬೇಕು ಸದರಿ ರೈತರು, ಅವರಿಗೆ ನಾವು 75,000 ರೂಪಾಯಿಗಳ ಒಂದು ಸಹಾಯಧನ ನೀಡ್ತೇವೆ ಸರ್. ಆದ್ರೆ ಆ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಕಡಿಮೆ ಯಾರತ್ರ ಕಡಿಮೆ ನೀರಿನ ಒಂದು ಸೌಲಭ್ಯ ಇರತ್ತೆ ಸರ್, ಅಂತವರು ಯಾವಾಗ ಪವರ್ ಸಪ್ಲೈ ಚೆನ್ನಾಗಿರುತ್ತೆ ಅಲ್ಲಿ ಅವಾಗೆಲ್ಲ ಆ ಕೃಷಿ ಹೊಂಡದಲ್ಲಿ ನೀರನ್ನು ಶೇಖರಣೆ ಮಾಡಿ ತಮ್ಮ ಯಾವುದು ಬೆಳೆಗಳನ್ನು ಬೆಳೆದಿರ್ತಾರೆ ಅದನ್ನೆಲ್ಲ ಹಾಕೋದ್ರಿಂದ ಅವರು ಇಯರ್ ಅರೌಂಡ್ ಬೆಳೆಗಳಿಗೆ ನೀರನ್ನು ಅವರು ಒದಗಿಸಬಹುದು ಸರ್. ಅದಾದ ನಂತರ ನಾವು ಈರುಳ್ಳಿ ಶೇಖರಣಾ ಘಟಕಗಳನ್ನು ಕೊಡ್ತಿದ್ದೀವಿ ಸರ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ. ಈ ಈರುಳ್ಳಿ ಶೇಖರಣಾ ಘಟಕ ಒಬ್ಬ ವೈಯಕ್ತಿಕ ಫಲಾನುಭವಿ ಅದೇ ರೈತ ಫಲಾನುಭವಿ ಪಡೆಯಬೇಕಾದ್ರೆ ಅವರು ಮಿನಿಮಮ್ 1 ಎಕರೆ ವಿಸ್ತೀರ್ಣದಲ್ಲಿ ಅವರು ಈರುಳ್ಳಿ ಬೆಳೆದಿರಬೇಕು ಸರ್. ಆ ಈರುಳ್ಳಿ ಶೇಖರಣಾ ಘಟಕ ನಿರ್ಮಾಣ ಮಾಡಿಕೊಳ್ಳಕ್ಕೆ ನಾವು 87,500 ರೂಪಾಯಿಗಳ ಸಹಾಯಧನ ನೀಡ್ತೇವೆ ಸರ್. ಆ ರೈತರು ಈಗ ಕರೋನಾ ಟೈಮಲ್ಲಿ ನಾವೆಲ್ಲ ನೋಡಿದ್ವಿ ಸರ್, ತುಂಬಾ ಬೆಳೆಗಳಿಗೆ ಸರಿಯಾದ ಮಾರ್ಕೆಟ್ ಸಿಗಲಿಲ್ಲ ಸರ್ ಆ ಟೈಮಲ್ಲಿ, ಪ್ಲಸ್ ಅವಕ್ಕೆಲ್ಲ ರೇಟ್ ಸಿಗಲಿಲ್ಲ, ಎಲ್ಲರೂ ಯಾವುದೇ ತೋಟಗಾರಿಕೆ ಬೆಳೆಗಳು ಎಸ್ಪೆಷಲಿ ಹೂವೆಲ್ಲ ತುಂಬಾ ಹಾಳಾಯ್ತು ಸರ್. ಈಗ ಈರುಳ್ಳಿ ಬೆಳೆದ ರೈತರು ಕೆಲವೊಂದು ಟೈಮ್ದಾಗ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್, ಅವರೆಲ್ಲ ಲಾಭ ಪಡ್ಕೋತಾರೆ, ನೆಕ್ಸ್ಟ್ ಇಯರ್ ಮತ್ತೆ ಅದನ್ನ ಬೆಳಿಬಹುದು. ಬಟ್ ಆದ್ರೆ ಕೆಲವೊಂದು ಟೈಮಲ್ಲಿ ಅವರಿಗೆಲ್ಲ ಬೆಳೆದ ತಕ್ಷಣನೇ ಅವ್ರಿಗೆ ಕರೆಕ್ಟ್ ಆಗಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಆ ಟೈಮ್ದಲ್ಲಿ ನಾವೇನು ಈರುಳ್ಳಿ ಶೇಖರಣಾ ಘಟಕ ಕೊಡ್ತಿದ್ದೀವಿ ಸರ್ ತೋಟಗಾರಿಕೆ ಇಲಾಖೆಯಿಂದ, ಆ ಈರುಳ್ಳಿ ಶೇಖರಣಾ ಘಟಕದಲ್ಲಿ ಅವರು 6-8 ತಿಂಗಳ ಒಳಗೆ ಶೇಖರಣೆ ಮಾಡಿ ಇಟ್ಟು ಅವ್ರಿಗೆ ಯಾವಾಗ ಕರೆಕ್ಟ್ ಆಗಿ ಪ್ರೈಸ್ ಬರುತ್ತಲ್ಲ ಸರ್ ಆ ಟೈಮ್ದಾಗ ಅವ್ರ ರೈತ ಫಲಾನುಭವಿಗಳು ಅದನ್ನ ಮಾರ್ಕೊಂಡ್ರೆ ಅವರಿಗೆ ಒಂದು ಕರೆಕ್ಟ್ ಆಗಿ ಒಂದು ದುಡ್ಡು ಬರುತ್ತೆ ಸರ್. ಅದು ಅದರಿಂದ ಅವರಿಗೂ ಇದು ಆಗುತ್ತೆ, ಯಾಕಂದ್ರೆ ಈಗ ರೈತರದ ಏನಾಗುತ್ತೆ ಸರ್, ಪಾಪ ಬೆಳೆದಿರ್ತಾರೆ ಸರ್ ಅವರು, ಚೆನ್ನಾಗಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಆತ್ಮಸ್ಥೈರ್ಯ ಕುಂತ ಸರ್. ಈ ತರ ಒಂದು ಇದನ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಲಾಭ ಆಗತ್ತೆ ಸರ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ ಸರ್. ನೆಕ್ಸ್ಟ್ ನಾವು ಈಗ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಸರ್, ಅವರಿಗೂ ನಮ್ಮಲ್ಲಿ ಒಂದು ಸ್ಕೀಮ್ ಇದೆ ಸರ್. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಜಮಖಂಡಿಯಲ್ಲಿ ಒಂದು ಕಬ್ಬಿನ ಟ್ರ್ಯಾಕ್ಟರ್ ಮಾರ್ಕೆಟ್ ಇಂದ ಹೋಗ್ಬೇಕಾದ್ರೆ ಸರ್ ಅದು ಅಲ್ಲೇ ಮಾರ್ಕೆಟ್ ಅಲ್ಲೇ ಬಿತ್ತು ಸರ್ ಅದು. ಆ ಟೈಮಲ್ಲಿ ಆ ಕಬ್ಬು ಎಲ್ಲ ಅದು ಯಾರು ತಾಯಂದ್ರು ವೆಜಿಟೇಬಲ್ ಬೆಳೀತಿದ್ರಲ್ಲ ಸರ್, ಅವ್ರ ಮೇಲೆ ಎಲ್ಲ ಬಿದ್ದು ಸುಮಾರು ಒಂದು 10-15 ಜನ ಅವರು ತೀರ್ಕೊಂಡ್ರು ಸರ್. ಅಂತದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮಲ್ಲಿ ಒಂದು ತಳ್ಳುವ ಗಾಡಿ ಅಂತ ಕೊಡ್ತೇವೆ ಸರ್. ಈಗ ಬೀದಿ ಬದಿಯಲ್ಲಿ ಕೂತು ವ್ಯಾಪಾರ ಮಾಡಿ ಪಾಪ ಅಲ್ಲೇ ಇದ್ದು ಅವರಿಗೆಲ್ಲ ತೊಂದರೆ ಆಗೋದು ಬೇಡ ಅಂತೇಳಿ ಆ ತಳ್ಳುವ ಬಂಡಿ ಇತ್ತಂದ್ರೆ ಸರ್, ಅವರು ತಮಗೆ ಯಾವ್ಯಾವ ಬೇಕು ವೆಜಿಟೇಬಲ್ಸ್ ಅದರಲ್ಲಿ ಹಾಕೊಂಡು ಓಣಿ ಎಲ್ಲ ತಿರುಗಾಡಿ ಮತ್ತೆ ಇದು ಗ್ರಾಹಕರಿಗೂ ಅವರು ಮನೆ ಬಾಗಿಲಿಗೆ ಹೋಗಿ ನಾವು ವೆಜಿಟೇಬಲ್ ಕೊಟ್ಟಂಗೆ ಆಗತ್ತೆ ಸರ್. ಅವರು ಅದನ್ನ ಅಲ್ಲೇ ಹೋಗಿ ಮಾರೋದ್ರಿಂದ ಅವರು ಈ ತರ ಯಾವ್ದೇ ಅವಘಡಕ್ಕೆ ಅವ್ರು ತುತ್ತಾಗಲ್ಲ ಸರ್. ತುಂಬಾ ಒಳ್ಳೆ ಯೋಜನೆ ಸರ್, ಒಂದ್ ಕರೆ ಇದೆ ಸ್ವೀಕರಿಸೋಣ, ನಂತರ ಚರ್ಚೆ ಮುಂದುವರಿಸೋಣ ಸರ್. ಹಲೋ ಹಲೋ ಸರ್. ಸರ್ ಹೇಳಿ, ತಮ್ಮ ಪರಿಚಯ ಮಾಡಿಕೊಡಿ. ಕಾಳಗಿ ತಾಲೂಕು ಕಂದಗುಳಿಂದ ಮಾತಾಡ್ತೇವೆ ಸರ್. ಚಂದ್ರಕಾಂತ್ ನಾಗಣ್ಣ ಅಂತೇಳಿ. ಚಂದ್ರಕಾಂತ್ ನಾಗಣ್ಣನ ಸರ್? ಹ್ಮ್ ಸರ್. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ನಮ್ ನಂಬರ್ 9731 9731 230 230 841 841. ಅಧಿಕಾರಿಗಳು ಇದ್ದಾರೆ ಸರ್ ಸ್ಟುಡಿಯೋದಲ್ಲಿ, ತಮ್ಮ ಪ್ರಶ್ನೆ ಕೇಳಿ ಸರ್. ನಮ್ಮ ಸಿದ್ದು ಮಣಿವಿ ಸರ್. ಅನಿಲ್ ರಾಠೋಡಿ ಇವ್ರು ನಮ್ಮ ರೈತರೆ ಸರ್ ಇವರು. ಹೌದಾ? ಪ್ರಶ್ನೆ ಕೇಳಿ ಸರ್. ನಾವು ಇದು ಎರೆಹುಳ ಘಟಕ ಮಾಡಿಕೊಂಡು ಒಂದ್ ವರ್ಷ ಇತ್ತು, ಬಿದ್ದಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ನಮ್ದು ಅದು ಕೊಟ್ಟಿಗೆ ಎತ್ತಿನ ಕೊಟ್ಟಿಗೆ ಬರ್ತಿದ್ವು, ಅದು ಒಂದ್ ವರ್ಷ ಇತ್ತು, ಅದು ಏನು ನೋಡಿಲ್ಲ. ಮತ್ತೆ ಅದು ನಾವು ಉಳ್ಳಾಗಡ್ಡಿ ಘಟಕ ಬರ್ತಿದ್ವು, ಅದು ಏನು ರಿಪೋರ್ಟ್ ಇಲ್ಲ ಸರ್. ಸರ್, ಇದು ಫಸ್ಟ್ ಏಡ್ ಕಾಂಪೋನೆಂಟ್, ಅದು ತೋಟಗಾರಿಕೆಗೆ ಬರಲ್ಲ ಸರ್, ಕೃಷಿ ಇಲಾಖೆಗೆ ಬರುತ್ತೆ. ಮತ್ತೆ ಈರುಳ್ಳಿ ಶೇಖರಣಾ ಘಟಕ ತಾವೇನು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀರಿ ಸರ್. ನಾನು ನಿಮಗೆ ಕಾಳಿಗೆ ನನಗೆ ಬರೋದ್ರಿಂದ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಸದರಿ ಇದನ್ನ ನಿಮಗೆ ಮೀಟ್ ಆಗಿ ಅದರ ಕನ್ಸರ್ನ್ ಡಾಕ್ಯುಮೆಂಟ್ ತಗೊಂಡು ನಿಮ್ಗೆ ಸಹಾಯಧನ ಕೊಟ್ಟು ನಾನು ಹೆಲ್ಪ್ ಮಾಡ್ತೀನಿ ಸರ್. ಅದೇ ರೀತಿ ಎರೆಹುಳ ಘಟಕ ಕೇಳಿದ್ರಿ ಸರ್ ತಾವು. ಎರೆಹುಳ ಘಟಕ ಕಟ್ಟಿಸಿ ಒಂದ್ ವರ್ಷ ಸರ್, ಫೆಬ್ರವರಿ ಏನು ದುಡ್ಡೇ ಇಲ್ಲ. ಕೂಲಿ ಕೆಲಸ ಬಂದಿ, ಕೂಲಿ ಕಾರ್ಮಿಕರದ ದುಡ್ಡು ಬಂದಿದೆ, ಮಟೀರಿಯಲ್ ಬಂದಿಲ್ಲ. ಕೂಲಿ ಕಾರ್ಮಿಕರು ಮಟೀರಿಯಲ್ ಬಂದಿಲ್ಲ ಸರ್. ಸರ್, ನಿಮ್ದು ತಾಲೂಕೆಯಿಂದ ಒಂದು ರಿಪೋರ್ಟ್ ಕಳಿಸ್ಬೇಕು ಅವರು. ನಾನು ಅವರಿಗೆ ಇದು ತಿಳಿಸಿ ಇದು ರಿಪೋರ್ಟ್ ತರಿಸಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಎತ್ತಿನ ಕೊಟ್ಟಿಗೆ ನರೇಗಾದಾಗೆ ಮಾಡಬಹುದು ಸರ್, ನೀವು ಹಾಕೋಬಹುದು, ಒಂದ್ ಅರ್ಜಿ ಕೊಡಿ ಮಾಡ್ತಾರೆ ಸರ್. ನಾನು ತಿಳಿಸ್ತೀನಿ ಸಂಬಂಧಪಟ್ಟ ಪಿಡಿಯವರಿಗೆ ನಾನು ತಿಳಿಸ್ತೀನಿ. ಓಕೆ, ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್, ನೀವು ಹೇಳ್ತಾ ಇದ್ರಿ, ವಿವರಣೆ ಕೊಡ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ ಸರ್. ಮತ್ತೆ ಸರ್, ನಾವು ಇಲ್ಲಿ ಅಲ್ಲಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ನಾವು ರೈತರಿಗೆ ಒಂದು ಟ್ರಾಕ್ಟರ್ಗೆ ಅಂತ ಸಬ್ಸಿಡಿ ಕೊಡ್ತೇವೆ ಸರ್, 20 HP ಒಳಗಡೆ ಇರೋ ಟ್ರಾಕ್ಟರ್. ಅಂದ್ರೆ ಈಗ ಸರ್ ದೊಡ್ಡ ಟ್ರಾಕ್ಟರ್ ಇಲ್ಲ, ತಾವೆಲ್ಲ ತಮ್ಮ ಕಾಳಕಡಿಗಳನ್ನ ಸರಬರಾಜ್ ಆಗಲಿ, ತಮ್ಮ ಯಾವುದೇ ಇದನ್ನ ಸರಬರಾಜ್ ಮಾಡಕ್ಕೆ ಯೂಸ್ ಮಾಡಬಹುದು ಸರ್. ಬಟ್ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ಸಾಲು ಬೆಳೆ ಇರ್ತಾವ ಸರ್, ಅಲ್ಲಿ ಮಿಡ್ಲಲ್ಲಿ ನಾವೇನ್ ವ್ಯವಸಾಯ ಮಾಡಕ್ಕೆ ಅವರಿಗೆಲ್ಲ ಮತ್ತೆ ಸ್ಪ್ರೇ ಗ್ರೇ ಮಾಡಕ್ಕೆ ಅವೆಲ್ಲ ಬ್ಲೋವರ್ಸ್ ಎಲ್ಲ ಹಾಕೊಂಡ್ರೆ ಅವ್ರು ಚೆನ್ನಾಗಿ ಸ್ಪ್ರೇ ಮಾಡಬಹುದು ಸರ್. ಅದಕ್ಕೆ ನಾವು ಸಣ್ಣ ಟ್ರಾಕ್ಟರ್ಗೆ ಸಬ್ಸಿಡಿ ಕೊಡ್ತಿದ್ದೀವಿ ಸರ್. ಜನರಲ್ಗೆ 75,000 ರೂಪಾಯಿ ಇದೆ ಸರ್, SC/ST ₹1,00,000 ಇದೆ ಸರ್. ಅಂತದ್ ಯಾರಿದ್ರೆ ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತೇವೆ ಸರ್. ಈಗ ಸಾಮಾನ್ಯವಾಗಿ ರೈತರಿಗೆ ತುಂಬಾ ಮಾಹಿತಿಯ ಕೊರತೆ ಇರುತ್ತೆ ಸರ್ ಕೆಲವೊಂದು ಸಂದರ್ಭದಲ್ಲಿ. ಈಗ ಅವರು ಮಾಹಿತಿ ಸಲುವಾಗಿ ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು ಸರ್? ಸರ್, ನಾವು ಪ್ರತಿ ವರ್ಷ ಎಲ್ಲ ಪತ್ರಿಕೆಗಳಲ್ಲಿ ನಾವು ನಮ್ದು ಮಾರ್ಚ್ ಏಪ್ರಿಲ್ ಆದ ನಂತರ ಏನ್ ಏಪ್ರಿಲ್ ಮೇಲ್ ಬಜೆಟ್ ಬರುತ್ತಲ್ಲ ಸರ್, ಆ ಟೈಮ್ದಾಗ ನಮ್ದೆಲ್ಲ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಸರ್. ತೋಟಗಾರಿಕೆ ಇಲಾಖೆಯಲ್ಲಿ ಇಂತಿಂತ ಯೋಜನೆಗಳಿದಾವೆ, ಅವಕ್ಕೆಲ್ಲ ನಾವು ಅರ್ಜಿ ಆಹ್ವಾನಿಸ್ತಿದೀವಿ. ತಾವು ಯಾರು ಅಂತ ಒಂದು ಕಾಂಪೋನೆಂಟ್ ಮಾಡಕ್ ಇಚ್ಛೆ ಪಡ್ತಿರೋ ಅವರೆಲ್ಲ ಅರ್ಜಿ ಕೊಟ್ಟರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ ಸರ್. ನಾವು ಸೀನಿಯಾರಿಟಿ ಲಿಸ್ಟ್ ಮೇಂಟೈನ್ ಮಾಡಿರ್ತೇವೆ ಸರ್. ಅನುದಾನದ ಲಭ್ಯತೆ ಪ್ರಕಾರ ಮೊದಲಿಂದ ಕೊನೆವರೆಗೆ ಕೊಟ್ಕೊಂಡ್ ಬರ್ತೇವೆ ಸರ್. ಯಾರಿಗೆ ಸಿಗಲ್ಲ ಅವ್ರಿಗೆ ನೆಕ್ಸ್ಟ್ ಇಯರ್ ಕನ್ಸಿಡರ್ ಮಾಡಿ ಹೆಲ್ಪ್ ಮಾಡ್ತೇವೆ. ಈಗ ಅರ್ಹತೆ ವಿಷಯಕ್ಕೆ ಬರೋದಾದ್ರೆ ಯಾರು ಅರ್ಹರು ಸರ್, ಯಾವ ರೀತಿಯ ರೈತರು ಸರ್? ನಮ್ಮಲ್ಲಿ ತೋಟಗಾರಿಕೆ ಬೆಳೆ ಇರುವುದರಿಂದ ಸರ್, ನೀರಾವರಿ ಸೌಲಭ್ಯ ಇದ್ದ ರೈತರು ಬಂದ್ರೆ ನಾವು ಹೆಲ್ಪ್ ಮಾಡ್ತೇವೆ ಸರ್. ಅದೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರಾದರೂ ಸಹಾಯಧನ ಪಡಿಬೇಕಾಗಿದ್ರೆ ಅವರು SC/ST ರೈತರು ಇರ್ಬೇಕು ಸರ್, ಇಲ್ಲ BPL ಕಾರ್ಡ್ ಹೋಲ್ಡರ್ ಇರ್ಬೇಕು ಸರ್, ಇಲ್ಲ ಸಣ್ಣ ರೈತರು ಇರ್ಬೇಕು ಸರ್. ತಮ್ಮ ಓಕೆ ಸರ್, ದೊಡ್ಡ ರೈತರಿದ್ದ ಅವ್ರಿಗೆ NHM ಅಲ್ಲಿ ಕೊಟ್ಟು ಹೆಲ್ಪ್ ಮಾಡ್ತೇವೆ ಸರ್. ಓಕೆ ಸರ್, ಇನ್ನೊಂದು ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ ಹಲೋ ಹಲೋ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನಾನು ಬೀದರ್ ತಾಲೂಕಿನ ಕಾಡವಾಡ ಗ್ರಾಮದ ಕಲ್ಯಾಣ ಇದ್ದೇನೆ ಸರ್. ತಮ್ಮ ಹೆಸರು ಕೇಳಿಸಲಿಲ್ಲ ಸರ್ ಸರಿಯಾಗಿ. ಬೀದರ್ ತಾಲೂಕಿನ ಕಾಡವಾಡ ಗ್ರಾಮದ ಕಲ್ಯಾಣ ಇದ್ದೇನೆ ಸರ್. ಕಲ್ಯಾಣ ರಾವ್ ಅವರ? ಸರಿ, ಮೊಬೈಲ್ ನಂಬರ್ ಹೇಳಿ ಸರ್. 9242414919 38. ಓಕೆ ಸರ್, ಇವತ್ತು ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಸರ್ ನಾವು. ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಕೇಳಿ ಸರ್, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ನಮ್ಮ ಪ್ರಶ್ನೆ, ಈಗ ಮತ್ತೆ ಹುಂಡಾದು ತೆಗಿಬೇಕಾಯ್ತು ಅಂತಂದ್ರೆ ಅದಕ್ಕೆ ಏನ್ ಕಲೆಕ್ಷನ್ ರೊಕ್ಕ ಕೊಡ್ತೀರಿ ಅಂತ ಕೇಳ್ತೀನಿ ಸರ್. ಏನ್ ಸರ್, ಕೃಷಿ ಹೊಂಡನ? ಕೃಷಿ ಹೊಂಡ ಬೇಕಾ? ಕೃಷಿ ಹೊಂಡ ಸರ್. ಕೃಷಿ ಹೊಂಡ ನಿಮ್ಗೇನ ನೀವು ಅರ್ಜಿ ಕೊಡ್ಬೇಕಾಗುತ್ತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ. ನೀವು ಅಲ್ಲಿ ಅರ್ಜಿ ಕೊಟ್ಟರೆ ಅವ್ರ ಕ್ರಿಯೋಜನೆ ಇಟ್ಕೊಂಡು ನಮ್ ನರೇಗಾ ಕೂಲಿ ಕಾರ್ಮಿಕರಿಂದ ನಿಮ್ ಕೃಷಿ ಹೊಂಡ ಮಾಡ್ಕೊಡ್ತಾರೆ. ದುಡ್ಡೇನು ನಿಮ್ ಕೊಡಲ್ಲ, ನರೇಗಾ ಕೂಲಿ ಕಾರ್ಮಿಕರಿಂದ ನಿಮ್ ಕೃಷಿ ಹೊಂಡ ಮಾಡ್ತಾರೆ. ಮತ್ತು ಕಂಪಲ್ಸರಿ ನಿಮ್ದು ಜಾಬ್ ಕಾರ್ಡ್ ಇರಬೇಕು. ನೀವು ಸಂಬಂಧ ನಿಮ್ಮ ಸಂಬಂಧಪಟ್ಟ ಪಂಚಾಯತಿಗೆ ತಿಳಿಸ್ರಿ, ಅವ್ರು ಕೊಡ್ತಾರೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ, ನೋಡೋಣ ಯಾರಿದ್ದಾರೆ ಕರೆಯಲಿ ಅಂತ. ಹಲೋ ಹಲೋ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ, ತಮ್ಮ ಪರಿಚಯ ಮಾಡಿಕೊಡಿ. ಮೈಸೂರು ಜಿಲ್ಲೆಯಿಂದ ಸರ್. ಮೈಸೂರು ಜಿಲ್ಲೆಯಿಂದ, ತಮ್ಮ ಹೆಸರು ಸರ್? ಹಲೋ ಸರ್. ಹಲೋ ನಮಸ್ಕಾರ ಸರ್. ಸರ್ ಹೇಳಿ. ಹಲೋ, ತಮ್ಮ ಪರಿಚಯ ಮಾಡಿಕೊಡಿ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಾ? ವಸಂತರಾವ್ ಸರ್, ಮುದ್ದಡ್ಗದಿಂದ ವಸಂತರಾವ್ ಅವರು. ಮೊಬೈಲ್ ನಂಬರ್ ಹೇಳಿ ಸರ್. ಮೊಬೈಲ್ 86 ಸರ್. 86 60 67 60 60 32 32 00 00 91. ಹೌದಾ, ಜಾಸ್ತಿ ಆಯ್ತಲ್ಲ ಸರ್ ಎರಡು ಸಂಖ್ಯೆ. ಜಾಸ್ತಿ ಆದ್ರೆ 86 67 60 60 ಕರೆಕ್ಟ್ ಆಗಿದೆ ಸರ್. ಈಗ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮಾತಾಡ್ತಾ ಇದೀವಿ ಸರ್, ನರೇಗಾ ಯೋಜನೆ ಅಡಿಯಲ್ಲಿ. ತಮ್ಮ ಪ್ರಶ್ನೆಗಳು ಕೇಳಿ ಸರ್, ಅಧಿಕಾರಿಗಳಿದ್ದಾರೆ. ಪ್ರಶ್ನೆ ಏನಿಲ್ಲ ಸರ್. ಹ್ಮ್, ಕಾರ್ಯಕ್ರಮ ಕೇಳಿದ್ದೆ ಸರ್, ರಾಠೋಡ್ ಸರ್ ಒಳ್ಳೆ ಮಾಹಿತಿ ಕೊಡ್ತಾರ. ಅದೇ ಏನಾದ್ರು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ, ಏನಾದ್ರು ಸಣ್ಣ ಪುಟ್ಟ ಅನುಮಾನ ಇದ್ರೆ ಕೇಳಿ ಸಾಹೇಬ್ರ. ಇದಾರೆ ಏನಿಲ್ಲ ಸರ್, ರೈಲ್ವೆ ಕೇಳಿದ್ದೆ ಸರ್. ಹ್ಮ್, ಏನ್ ಪ್ರಶ್ನೆ ಇಲ್ಲ ತಮ್ದು. ಹಲೋ ಹಲೋ, ಪ್ರಶ್ನೆ ಏನಿಲ್ಲ ಸರ್ ನಿಮ್ದು. ಮೈಸೂರು ಜಿಲ್ಲೆಯಿಂದ ಕಟ್ಟಾಗಿದೆ ಸರ್. ಹಾ ಹೇಳಿ ಸರ್, ತಮ್ಮ ಹೆಸರು ಹೇಳಿ. ಮೈಸೂರು ಜಿಲ್ಲೆಯಿಂದ ಯೋಗೇಂದ್ರ ಪ್ರಸಾದ್. ಯೋಗೇಂದ್ರ ಪ್ರಸಾದ್. ಮೊಬೈಲ್ ನಂಬರ್ ಸರ್? 81 97 82 35 89. ಇವತ್ತಿನ ವಿಷಯ ತಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಸರ್. ವೈಯಕ್ತಿಕ ಕಾಮಗಾರಿಗಳು, ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಮಾತಾಡ್ತಿದೀವಿ. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ಇವಾಗ ನಮ್ದು ಮೈಸೂರು ಜಿಲ್ಲೆಯಿಂದ ನಮ್ಮ ಹೊಲ ನಮ್ಮ ದಾರಿ ಅಂದ್ಬಿಟ್ಟು ನಾವು ನಮ್ಮ ಹೊಲ ದಾರಿ ರೆಡಿ ಮಾಡಿಕೊಳ್ಳೋಣ. ಇದೇ ರೀತಿ ಫೋನಿನ ಕಾರ್ಯಕ್ರಮ ಇತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ. ಅವ್ರು ಮಾಡ್ಕೊಟ್ಟಿದ್ರು, ಇವಾಗ ಅಪ್ರೂವಲ್ ಐತೆ, ಅವಾಗ ಅಪ್ರೂವಲ್ ಐತೆ ಅಂತ 7000 ಪಿಡಿ ಅವರು. ಇನ್ನು ಅಪ್ರೂವಲ್ ಆಗಿಲ್ಲ ಸರ್. ಸರಿಯಾಗಿ ನಮ್ಮ ಮಾಹಿತಿ ಬೇಕಲ್ಲ, ಯಾವಾಗ ಅಪ್ರೂವಲ್ ಆಗುತ್ತೆ ಸರ್ ಅದು ಕೆಲಸ? ಅದು ಅಲ್ಲ, ನೀವು ಬೇಡಿಕೆ ಕೊಟ್ಟು ಎಷ್ಟು ದಿವಸ ಎಷ್ಟು ತಿಂಗಳಾಯ್ತು ಸರ್? ನಾವು ಬೇಡಿಕೆ ಕೊಟ್ಟು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ವಿ, ಅವ್ರು ಮಾರ್ಚ್ ಏಪ್ರಿಲ್ ಆಗುತ್ತೆ ಅಂತ ಹೇಳ್ತಾ ಬರ್ತಾವ್ರೆ, ಇನ್ನೂ ಆಗಿಲ್ಲ. ಸಿಂಗರಾಮ್ ಕೆರೂರ್ ಸರ್ ಇದಾರೆ ಸರ್, ಅವ್ರು ಉತ್ತರ ಕೊಡ್ತಾರೆ. ನಾಗೇಂದ್ರ ಸರ್ ಅವ್ರೆ, ನೀವು ಅರ್ಜಿ ಕೊಟ್ಟಿದ್ರಿ, ಇನ್ನು ಕ್ರಿಯೋಜನದಲ್ಲಿ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ಮೈಸೂರು ಜಿಲ್ಲೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೂ ನಿಮ್ದೇನದ ಈ ಪ್ರಶ್ನೆ, ನಾವು ಪತ್ರ ಮುಖೇನ ನಿಮ್ ಜಿಲ್ಲಾ ಪಂಚಾಯತಿಗೆ ಬರ್ ತಿಳಿಸ್ತೀವಿ ಈ ರೀತಿ ಇದೆ ಅಂತ ಹೇಳ್ತೀವಿ ಸರ್. ಓಕೆ ಓಕೆ ಸರ್, ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಅನಿಲ್ ರಾಠೋಡ್ ಸರ್ ಹೇಳಿ ಸರ್. ಈಗ ಮತ್ತೆ ವಿಶೇಷವಾಗಿ ಈ ತೋಟಗಾರಿಕಾ ನಿಮ್ಮ ಇಲಾಖೆ ಅಡಿಯಲ್ಲಿ ಬರುವಂತಹ ವೈಯಕ್ತಿಕ ಕಾಮಗಾರಿಗಳು ಯಾವ್ದಾದೆಲ್ಲ ಬರುತ್ತೆ ಸರ್? ಸರ್, ಈಗ NHM ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಅದರಲ್ಲಿ ಬಂದು ನಾವು ಈಗ NHM ಅಂದ್ರೆ ಏನು ಸರ್? ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂದೆ ಸರ್ ನಮ್ಗೆ. ಅದರಲ್ಲಿ ನಾವು ಈಗ ಹೆಂಗ ನಮ್ಗೆ ಟ್ರಾಕ್ಟರ್ ಬಗ್ಗೆ ಹೇಳ್ತಿದ್ದೆ ಸರ್, ಅವರಿಗೆ ಜನರಲ್ದವರಿಗೆಲ್ಲ 75,000 ಸಹಾಯಧನ ಕೊಡ್ತೇವೆ ಸರ್, ಮತ್ತೆ SC/ST ಇದ್ರೆ 100,000 ಸಹಾಯಧನ ಕೊಡ್ತೇವೆ ಸರ್. ಅವರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿರ್ಬೇಕು ಸರ್, ತೋಟಗಾರಿಕೆ ರೈತರು ಇರಬೇಕು, ಅವ್ರಿಗೆ ನಾವು ಸಹಾಯಧನ ಕೊಡ್ತೇವೆ ಸರ್. ಅದರಿಂದ ಅವರು ವ್ಯವಸಾಯ ಮಾಡಕ್ಕಾಗ್ಲಿ, ಸ್ಪ್ರೇ ಮಾಡಕ್ಕಾಗ್ಲಿ, ಇನ್ ಬಿಟ್ವೀನ್ ಸಾಲುಗಳಲ್ಲಿ ಉಳಿಮೆ ಮಾಡಕ್ಕಾಗ್ಲಿ, ಅವರಿಗೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗತ್ತೆ ಸರ್. ಇದು ನಮ್ದೆಲ್ಲ ಸಾಲು ಬೆಳೆ ಇರ್ತಾವ ಸರ್. ಓಕೆ ಸರ್, ಇನ್ನೊಂದು ಕರೆ ಬಂದಿದೆ ಸರ್, ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ಶಿವಪುರ ಅಂದ್ರೆ ಮಾತಾಡಿದ್ರಿ, ಯಡ್ರಾಮಿ ತಾಲೂಕ. ಯಡ್ರಾಮಿ ತಾಲೂಕು, ತಮ್ಮ ಹೆಸರು ಸರ್? ಶಿವಪುರ ಅಂದ್ರೆ ಇವ್ರಿ, ನಮ್ಮೂರಲ್ಲಿ ಒಂದು ಗ್ರಾಮ ಜಲಾಯನ ಅಭಿವೃದ್ಧಿ ಸಮಿತಿ ಅಂತೇಳಿ ಕಟ್ಟಡ ನಿರ್ಮಾಣ ಆಗ್ಯದ್ರಿ. ಆದ್ರಿ ಈಗ ಅದು ಕರ್ನಾಟಕ ಜಲಾಯನ ಅಭಿವೃದ್ಧಿ ಯೋಜನೆ ಅಂತೇಳಿ ಆದ್ರಿ, ಅದು ಏನದ ಈಗ ಅದು ಕೆಲವ್ ಮಂದಿ ಜನರು ಏನ್ ಮಾಡ್ಲಾಕತ್ತಾರೆ, ಕೆಲವ್ ಒಂದು ಒಬ್ಬರಿಬ್ಬರು ಮಾರಾಟ ಮಾಡ್ಲಾಕತ್ತಾರೆ. ಇದು ನರೇಗಾ ಅದ್ರಲ್ಲಿ ಬರುತ್ತೆ ಸರ್ ಪ್ರಶ್ನೆ? ಹಾ, ನರೇಗಾದ್ರಿ, ಗ್ರಾಮ ಜಲಾಯನ ಅಭಿವೃದ್ಧಿ ಸಮಿತಿ ಅದ್ರಿ. ಇದು ಯಾವ ಸಮಿತಿ ಸರ್? ಸಭೆ ಸ್ಥಳ ತರಬೇತಿ ಕಟ್ಟಡ ರೀ. ತರಬೇತಿ ಕಟ್ಟಡ ನಮ್ ನರೇಗಾ ಯೋಜನೆ ಅಡಿ ಬರಲ್ಲ, ಅದು ಬೇರೆ ಸ್ಕೀಮ್ ನಲ್ಲಿ ಏನೋ ಮಾಡ್ತಾ ಇದ್ದಾರೆ ನೋಡಿ ಸರ್. ಗ್ರಾಮ ಜಲಾನಭಿವೃದ್ಧಿ ಸಮಿತಿ ಸಭೆಯ ಸ್ಥಳ ಗ್ರಾಮ ಜಲಾನಭಿವೃದ್ಧಿ ಯೋಜನೆ ಕಾಮಗಾರಿ ಬರ್ತಾರೆ, ಜಲಾನಭಿವೃದ್ಧಿ ಬರ್ತಾರೆ. ಇಲ್ಲ ನರೇಗಾ ಯೋಜನೆ ಅಡಿ ಅದು ಯಾವ ರೀತಿ ಕಟ್ಟಡ ಇಲ್ಲ ಸರ್ ನಮ್ಮಲ್ಲಿ. ನೆರವಿನ ಕರ್ನಾಟಕ ಜಲಾನಭಿವೃದ್ಧಿ ಯೋಜನೆ ಆದ್ರಿ. ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ ಅದು ನರೇಗಾ ಸ್ಕೀಮ್ ನಲ್ಲಿ ಬರುದಿಲ್ಲ, ಹೀಗಾಗಿ ಅದ್ರ ಮಾಹಿತಿ ನಮ್ಗಿಲ್ಲ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಅದು ನರೇಗಾದಲ್ಲಿ ವ್ಯಾಪ್ತಿಯಲ್ಲಿ ಬರಲ್ವಂತೆ? ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸಿದ್ದರಾಮ್ ಸರ್, ಈಗ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ನರೇಗಾ ಯೋಜನೆ ಅನುಷ್ಠಾನಕ್ಕೆ ಬರೋದಾದ್ರೆ ನಿಮ್ಗೆ ಟಾರ್ಗೆಟ್ಸ್ ಅಂತ ಇರುತ್ತಲ್ಲ ಸರ್, ಇಷ್ಟು ಮಾನವ ದಿನ ಅಂತ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ಇಲ್ಲಿವರೆಗೂ ಎಷ್ಟು ಅಚೀವ್ಮೆಂಟ್ ಆಗಿದೆ ಸರ್? ಅದು ನಮ್ ಜಿಲ್ಲೆಗೆ 70 ಲಕ್ಷ ಗುರಿ ಇತ್ತು ಸರ್ ಅದು ಇಲ್ಲಿವರೆಗೂ, ಅದರಲ್ಲಿ 52 ಲಕ್ಷ ಆಲ್ರೆಡಿ ರೀಚ್ ಆಗಿದೀವಿ. ಅಂದ್ರೆ ಫೈನಾನ್ಸಿಯಲ್ ಇಯರ್ಗೆ ಕೊಡುವಂತ ಟಾರ್ಗೆಟ್? ಫೈನಾನ್ಸಿಯಲ್ ಇಯರ್ಗೆ ಕೊಡುತ್ತಾರೆ. ಈಗ 74% ಗುರಿ ಸಾಧನೆ ಆಗಿದೆ ಸರ್, ಇದು ಮಾರ್ಚ್ ಎಂಡ್ ವರೆಗೂ 100% ಆಗುತ್ತೆ. ಈಗ ವಿಶೇಷವಾಗಿ ನಾವು ಉಲ್ಲೇಖ ಮಾಡೋದಾದ್ರೆ ಮಹಿಳೆಯರ ಭಾಗವಹಿಸುವಿಕೆ ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ನೀವು ಜಾಬ್ ಕಾರ್ಡ್ಸ್ ಎಲ್ಲ ಇಶ್ಯೂ ಮಾಡಿದಿರಲ್ಲ ಸರ್? ಹೌದು ಸರ್, ಇವತ್ತು ನರೇಗಾ ಹಬ್ಬದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಿಗೂ ಇದೇ ಮಾತಾಡಿದ್ರು ಸರ್. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಕಾಯಕೋತ್ಸವ ಅಭಿಯಾನ ಅಂತ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸೋಸ್ಕರ ಮಾಡ್ತಾ ಇದ್ದೀವಿ ಸರ್. ಜಿಲ್ಲೆಯಲ್ಲಿ ಒಟ್ಟು 52% ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಸರ್ ಈಗ. ಮತ್ತು ವಿಶೇಷವಾಗಿ ಜಿಲ್ಲೆಯಲ್ಲಿ 3395 ಅಂಗವಿಕಲರು ಮತ್ತು 22 ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಮಂಗಳಮುಖಿಯರು ಗುರುತಿಸಿ ನಾವು ಜಾಬ್ ಕಾರ್ಡ್ ಕೊಟ್ಟು ಅವರಿಗೂ ಕೂಡ ಕೆಲಸ ಕೊಡ್ತಾ ಇದ್ದೀವಿ ಸರ್. ತುಂಬಾ ಒಳ್ಳೆಯದು ಸರ್. ಸರ್ ಅನಿಲ್ ಸರ್ ಹೇಳಿ ಸರ್, ಇವಾಗ ಸಾಮಾನ್ಯವಾಗಿ ಪುಷ್ಪ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಪುಷ್ಪಗಳಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಸರ್, ಮತ್ತೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಈ ಭಾಗದಲ್ಲಿ? ಸರಿ, ಈ ಭಾಗದಲ್ಲಿ ನೋಡೋದ್ರಾದ್ರೆ ಈ ಬಿಡಿ ಹೂಗಳನ್ನು ಬೆಳೀತಾರೆ ಸರ್ ಇಲ್ಲಿ ಮೇಜರ್ ಆಗಿ. ಗುಲಾಬಿ ಈಗೀಗ ಒಂಥರ ಒಂದು ಎಮರ್ಜಿಂಗ್ ಕ್ರಾಪ್ ಆಗಿದೆ ಸರ್. ಇಲ್ಲಿ ಗುಲಾಬಿಗೆ ಒತ್ತು ಕೊಡ್ತಾ ಇದೀವಿ ಸರ್ ನಾವು ಉದ್ಯೋಗ ಖಾತ್ರಿಯಲ್ಲಿ ನಾವು ಬೇರೆ ಬೆಳೆಗಳಿಗೆ ಸದಾ ಸಹಾಯಧನ ಕೊಡ್ತೇವೆ. ಅದು ಮಾವು ಇರಲಿ, ಪೇರು ಇರಲಿ, ಚಿಕ್ಕು ಇರಲಿ, ಮತ್ತೆ ಬಾಳೆ ಇರಲಿ, ದಾಳಿಂಬೆ ಇರಲಿ, ಅದೆಲ್ಲ ಇದು ಪ್ಲಸ್ ಉದ್ಯೋಗ ಖಾತ್ರಿಯಲ್ಲಿ ನಾವು ಮಲ್ಲಿಗೆ ಮತ್ತೆ ಗುಲಾಬಿಗೆ ಕೊಡ್ತೇವೆ ಸರ್. ಮಲ್ಲಿಗೆಗೆ ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್ ಇಲ್ಲಿ, ಗುಲಾಬಿಗೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ನಮ್ಮ ಕಾಳಗಿ ತಾಲೂಕಿಗೆ ಬಂದ್ರೆ ಹೆಬ್ಬಾಳದಲ್ಲಿ ನಾವು ತುಂಬಾ ಜನರಿಗೆ ಸಹಾಯಧನ ಕೊಟ್ಟಿದ್ದೇವೆ ಸರ್. ಅಲ್ಲಿ ಗುಲಾಬಿ ತೋಟಗಳನ್ನು ನಾವು ಜಾಸ್ತಿಯಾಗಿ ಕಾಣಬಹುದು. ಪ್ಲಸ್ ನಾಲ್ವಾರದಲ್ಲಿ ಲಾಡ್ಲಾಪುರ ಗ್ರಾಮದಲ್ಲಿ ಕೂಡ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗುಲಾಬಿಗೆ ಸಹಾಯಧನ ನೀಡಿದೆವು ಸರ್. ಸರಿಸುಮಾರು 1 ಎಕರೆ ಗುಲಾಬಿ ಬೆಳೆದ್ರೆ ಅವರಿಗೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಸಿಗಳಿಗಾಗ್ಲಿ ಮತ್ತೆ ಆ ಕೂಲಿ ಕಾರ್ಮಿಕರು ಯಾರು ಅಲ್ಲಿ ಬಂದು ಕೂಲಿ ಮಾಡಿರ್ತಾರೆ ಸರ್, ಅವರಿಗೆ ಎಲ್ಲ ಸೇರಿ ಸುಮಾರು 1,02,000 ರೂಪಾಯಿಯಷ್ಟು ಸಹಾಯಧನ ಸಿಗುತ್ತೆ ಸರ್. ಸುಮಾರು 79,000 ಕೂಲಿ ಅಮೌಂಟ್ ಇರುತ್ತೆ ಸರ್ ಅದು. ಅಲ್ಲಿ ಕೂಲಿ ಕಾರ್ಮಿಕರು ಬಂದು ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗಿ ದುಡಿಯೋಕಿಂತ ಇಂಥಲ್ಲಿ ನಾವೆಲ್ಲ ಅವರಿಗೆ ಕೆಲಸ ಕಾರ್ಯಗಳು ಕೊಡೋದ್ರಿಂದ ಅವ್ರು ಊರು ಬಿಟ್ಟು ಹೋಗೋ ಚಾನ್ಸಸ್ ಇರಲ್ಲ ಸರ್. ಅಲ್ಲಿ ಈಗ ಗುಲಾಬಿ ಕೃಷಿ ಮಾಡಬೇಕಾದ್ರೆ ಮುಖ್ಯವಾಗಿ ರೈತರು ಯಾವ ರೀತಿ ಭೂಮಿ ಹೊಂದಿರಬೇಕು ಮತ್ತೆ ಯಾವ ರೀತಿ ನೀರಾವರಿ ಸೌಲಭ್ಯವನ್ನು ಹೊಂದಿರಬೇಕು ಸರ್? ಸರ್, ನೀರಾವರಿ ಇರಬೇಕು ಸರ್. ಗುಲಾಬಿ ಒಂಥರ ಹಾರ್ಡಿ ಕ್ರಾಪ್ ಸರ್ ಇದು. ನಾವು ಕೆಂಪು ಮಸಾರಿ ಅಂತ ಇರ್ತೇವೆ ಸರ್, ಆತರ ಗರಸ್ ಗರಸ್ ಮಣ್ಣಿದ್ರು ನಡೆಯುತ್ತೆ ಸರ್. ಅತಿ ಸ್ವಲ್ಪ ಬ್ಲಾಕ್ ಸಾಯಿಲ್ ಇದ್ರೆ ಸ್ವಲ್ಪ ಇದು ಸರ್, ಬಟ್ ಇನ್ನು ನೀರು ಬಸದು ಹೋಗ್ತಾ ಇದ್ರೆ ನಾವು ಚೆನ್ನಾಗಿ ಬೆಳಿಬಹುದು ಸರ್. ಈಗ ನಾವು ಗುಲಾಬಿಯಲ್ಲಿ ಇಲ್ಲಿ ಮೇಜರ್ ಆಗಿ ನಾವು 2 ವೆರೈಟಿಗಳನ್ನು ಬಹಳ ನೋಡ್ತಾ ಇದ್ದೇವೆ ಸರ್. ಒಂದು ಮಿರಾಬುಲ್ ಅಂತ ಇದೆ ಸರ್, ಇನ್ನೊಂದು ನಮ್ದು ಬಟನ್ ರೋಸ್ ಟೈಪ್ ಬರುತ್ತೆ ಸರ್. ಅದು ಈ ರೋಜಸ್ ಅನ್ನು ತುಂಬಾ ಬೆಳೀತಾರೆ ಸರ್. ರೈತರು ಅದನ್ನ ಇಲ್ಲಿ ಆಲ್ರೆಡಿ ನಮ್ಮಿಂದ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಕಿ ಅದನ್ನ ಬೆಳೆದು ಲಾಭ ತುದಕ್ಕೆ ತಗೋತಿದ್ದಾರೆ ಸರ್. ಅಂತವೆಲ್ಲ ಸಕ್ಸಸ್ ಸ್ಟೋರೀಸ್ ಇದಾವ ಸರ್, ನಾವು ಅದನ್ನೆಲ್ಲ ಮಾಡಿದೀವಿ. ಇನ್ನು ಮುಂದೆ ಯಾರಾದ್ರೂ ರೈತರು ತಾವು ಇಚ್ಛೆ ಪಟ್ಟಲ್ಲಿ ಅವ್ರು ಬಂದ್ರೆ ನಾವು ಅವರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರ ಒಂದು ಮಾನದಂಡ ಅಂತ ಇರುತ್ತೆ ಸರ್. ನಾನು ಅಂದೆ ಈಗ BPL ಕಾರ್ಡ್ ಇರಬೇಕು, SC/ST ಇರಬೇಕು, ಸಣ್ಣ ಅತಿ ಸಣ್ಣ ರೈತರಿರಬೇಕು, ಪ್ಲಸ್ ನಮ್ ನೀರಾವರಿ ಹೊಂದಿರಬೇಕು. ಅವರಿಗೆ ಈ ಸಸಿ ಹಚ್ಕೊಳಿಕ್ಕೆ ಮತ್ತು ಸಸಿಗೆ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತೇವೆ ಸರ್. ನೆಕ್ಸ್ಟ್ ಅದಕ್ಕೆ ನೀರ್ ಬೇಕಲ್ಲ ಸರ್, ಅದಕ್ಕೆ ಹನಿ ನೀರಾವರಿ ಅಂದ್ರೆ PMKSY ಅಂತ ಒಂದು ಯೋಜನೆ ಇದೆ ಸರ್. ಅದರಲ್ಲಿ ನಾವು ಹನಿ ನೀರಾವರಿಗೆ ಸಹಾಯಧನ ಕೊಡ್ತೇವೆ ಸರ್. ಅದು ನಾವು ಹನಿ ನೀರಾವರಿ ಅವರಿಗೆ ನಮ್ ಇದರಿಂದ ಇನ್ಸ್ಟಾಲ್ ಮಾಡಿಕೊಟ್ಟು ಒಂಥರ ಕನ್ವರ್ಜೆನ್ಸ್ ಆಗ್ಬಿಡುತ್ತೆ ಸರ್. ಉದ್ಯೋಗ ಖಾತ್ರಿ ಮತ್ತೆ ನಮ್ ಸ್ಕೀಮ್ ಹೇಳ್ತೀವಿ, ಒಂದು ಕನ್ವರ್ಜೆನ್ಸ್ ಆಗಿ ನಾವು ಮಾಡ್ತಿದ್ದೇವೆ ಸರ್. ಅದರಿಂದ ಒಳ್ಳೆ ಸಕ್ಸಸ್ ಇದೆ ಸರ್. ಯಾರಾದ್ರೂ ರೈತರಿದ್ರೆ ಅದನ್ನ ಬಂದು ನಮ್ಗೆ ಯಾವುದೇ ನಮ್ದು ಯಾವುದೇ ತಾಲೂಕಾಗಲಿ ಅಲ್ಲಿ ಕನ್ಸರ್ನ್ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ಬಂದು ಮೀಟ್ ಆದರೆ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೇವೆ ಸರ್. ಇನ್ನೊಂದು ವಿಷಯ ಹೇಳಬೇಕು ಸರ್, ಈಗ ಎಲ್ಲ ಒಂದು ಪಂಚಾಯತ್ಗೆ 101ರಂತೆ ಎಲ್ಲ ಫಲಾನುಭವಿಗಳ ಮನೆ ಮುಂದೆ ಇದು ಕೃಷಿ ಪೌಷ್ಟಿಕ ತೋಟ ನಿರ್ಮಾಣ ಮಾಡಬೇಕಂತ ಇದೆ ಸರ್. ಅದು ಅದು ನಾವು ಈಗ ಆಲ್ರೆಡಿ ಮಾಡ್ತಿದ್ದೇವೆ ಸರ್ ಎಲ್ಲ ಪಂಚಾಯತಿಯಲ್ಲಿ. ಇನ್ನು ಯಾರಾದರೂ ತಮ್ಮ ಇದರಿಂದ ವೈಯಕ್ತಿಕವಾಗಿ ನಾನು ಮಾಡ್ಕೋತೀನಿ ಅಂತ ಮುಂದ್ ಬಂದ್ರೆ ನಾವು ಎಲ್ಲರಿಗೂ ಮಾಡ್ಕೊಡ್ತೇವೆ ಸರ್. ಅದರಿಂದ ಅವರಿಗೆ ಹೆಸರು ಹೇಳ್ದಂಗೆ ಸರ್, ಕೃಷಿ ಪೌಷ್ಟಿಕ ತೋಟ. ಈಗ ಯಾರಿಗೆ ಪೌಷ್ಟಿಕ ಕೊರತೆಯಿಂದ ಇದೆಲ್ಲ ಆಗ್ತಿರ್ತಾರ ಸರ್, ಅಲ್ಲಿ ಇಲ್ಲಿ ಹೋಗಿ ಅವರೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ತರೋಕ್ಕಿಂತ ಮುಂಚೆ ಆದರೆ ನಾವು ಇಲ್ಲೇ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ರ ಮನೆ ಮುಂದೆನೆ ಈ ಕೆಲವೊಂದು ಬಹುವಾರ್ಷಿಕ ಗಿಡಗಳನ್ನಾಗಲಿ ಕೆಲವೊಂದು ವಾರ್ಷಿಕಗಳನ್ನ ನಾವು ಮ್ಯಾಂಗೋ ಹಚ್ತಿದ್ದೀವಿ ಸರ್, ನೆಲ್ಲಿ ಹಚ್ತಿದ್ದೀವಿ ಸರ್, ಹುಣಸೆ ಹಚ್ತಿದ್ವಿ, ತೆಂಗು ಹಚ್ತಿದ್ವಿ. ಇದರಿಂದ ಎಲ್ಲರಿಗೂ ಅವ್ರಿಗೆ ಪೋಷಕಾಂಶ ಸಿಗ್ತದೆ ಸರ್. ಎಲ್ಲ ಹಣ್ಣಪ್ಪಳುಗಳು ಅವರ ಒಂದು ಮನೆ ಅಕ್ಕಪಕ್ಕ ಸಿಗೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್. ಅಂತವ್ರು ಯಾರಿದ್ರು ದಯವಿಟ್ಟು ಮುಂದೆ ಬಂದು ಅದನ್ನ ಮಾಡ್ಕೋಬೇಕಂತ ವಿನಂತಿಸ್ತೇನೆ ಸರ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಇವತ್ತು ನರೇಗಾ ಹಬ್ಬ ಆಗಿರೋದ್ರಿಂದ ಅದೇ ಸಂದರ್ಭದಲ್ಲಿ ಒಂದು ಹಾಡು ಬಿಡುಗಡೆ ಆಗಿದೆ ನರೇಗಾ ಹಬ್ಬದ ಕುರಿತಾಗಿ, ಆ ಹಾಡನ್ನು ಕೇಳ್ಕೊಂಡು ಬರೋಣ ಸರ್. ಭರವಸೆ ನೀಡಿದೆ ಎಂದು ಬಡತನ ಬೇಡಿಯ ಬಿಡಿಸಲು ಎಂದು ಸಿಕ್ಕಿದೆ ಕೆಲಸದ ಕೀಲಿಯು ಒಂದು ಉದ್ಯೋಗ ಖಾತರಿ ಉಪಯೋಗ ಪಡೆಯುವ ನಮ್ಮ ನಿಮ್ಮ ಊರ ಬಡತಿಗೆ ಮತ್ತೊಮ್ಮೆ ಎಲ್ರಿಗೂ ಕಾಯಕ ಶಕ್ತಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಸರ್. ಅನಿಲ್ ಸರ್ ಹೇಳಿ, ಕೊನೆಯದಾಗಿ ಕಿವಿ ಮಾತನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಸರ್, ಎಲ್ಲ ರೈತರ ಬಾಂಧವರಿಗೆ ಕೊನೆಯದಾಗಿ ಕೇಳ್ಕೊಳ್ಳೋದಂದ್ರೆ, ನಮ್ಮ ಇಲಾಖೆಯಲ್ಲಿ ತುಂಬಾ ಯೋಜನೆಗಳಿದ್ದಾವೆ, ಎಲ್ಲ ರೈತರಿಗೆ ಒಂದು ವಿಫುಲ ಅವಕಾಶ ಇದೆ. ನಮ್ಮ ಇಲಾಖೆಗೆ ತಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ತಾವು ಮೀಟ್ ಆಗಿ ಅವ್ರ ಕಡೆಯಿಂದ ಟೆಕ್ನಿಕಲ್ ಗೈಡ್ಲೈನ್ಸ್ ಆಗಲಿ ಅಥವಾ ನಮ್ಮ ಬೇರೆ ಬೇರೆ ಯೋಜನೆಗಳಲ್ಲಿ ಸಹಾಯಧನ ಪಡೆದು ತಾವು ತಮ್ಮ ಒಂದು ತೋಟದಲ್ಲಿ ತೋಟಗಾರಿಕೆ ಬೆಳೆಗಳ ಮಾಡಿಕೊಂಡು ತಾವು ಅದನ್ನ ಒಂದು ಒಳ್ಳೆ ಲಾಭ ತಗೋಬೇಕಂತ ಹೇಳಿ ಎಲ್ಲಾ ರೈತ ಬಾಂಧವರು ಕೇಳ್ಕೊಳ್ತಿದ್ದೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ಸಿದ್ದರಾಮ್ ಸರ್ ಹೇಳಿ, ಇವತ್ತು ನರೇಗಾ ಹಬ್ಬ ಒಂದು ಒಳ್ಳೆಯ ಸುವರ್ಣ ಅವಕಾಶ, ಏನ್ ಕಿವಿ ಮಾತನ್ನು ಹೇಳ್ತೀರಾ ಸರ್? ವಿಶೇಷವಾಗಿ ಸರ್ ಹೇಳ್ದಂಗೆ ವೈಯಕ್ತಿಕ ಪೌಷ್ಟಿಕ ತೋಟ ನಿಮ್ಮ ಅಂಗಳಲ್ಲಿ ನಿಮ್ಮ ಹಿತ್ತಲಲ್ಲಿ ನೀವೇ ಮಾಡ್ಕೋಬಹುದು, ಅದು ನರೇಗಾ ಯೋಜನೆ ಅಡಿ. ಅದಕ್ಕೆ ನರೇಗಾ ಯೋಜನೆಯಿಂದ ದುಡ್ಡು ಬರುತ್ತೆ. ಅದಕ್ಕೆ ನೀವು ವಿಶೇಷ ಪೌಷ್ಟಿಕ ಕೈ ತೋಟ ನಿಮ್ಮ ಅಂಗಳದಲ್ಲಿ ಮಾಡ್ಕೋರಿ, ಅದ್ರ ಲಾಭ ಪಡ್ಕೊರಿ. ನಮಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇಲ್ಲ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಒಂದು ಅರ್ಜಿ ಕೊಡಿ, ಈ ಕೆಲಸ ಲಾಭ ಪಡೆದುಕೊಳ್ಳಿ ಅಂತ. ತುಂಬಾ ಧನ್ಯವಾದಗಳು ಸರ್. ಇಂದಿನ ಕಾಯಕ ಶಕ್ತಿ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ನರೇಗಾ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳ ವಿವರವನ್ನು ನಮಗೆಲ್ಲ ನೀಡಿದಂತಹ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಅನಿಲ್ ರಾಠೋಡ್ ಸರ್, ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮತ್ತು ಜಿಲ್ಲಾ ಐಇಸಿ ಸಂಯೋಜಕರು, ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿದ್ದರಾಮ್ ಕೆರೂರ್ ಸರ್ಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ಮುಂದಿನ ಗುರುವಾರ ಸರಿಯಾಗಿ 7 ಗಂಟೆಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ. ಕಾಯಕಾ